ಹಲೋ ಈಗ ಏನೋ ನೀವು ಎಫ್ ಎನ್ ಎಂ ಲಸಿಕೆ ಹಾಕುವ ಬಗ್ಗೆ ಕೇಳಿದ್ರಿ. ಈಗ ವರ್ಷದಲ್ಲಿ ಎರಡ್ ಸಲ ಲಸಿಕೆ ಹಾಕ್ಲಿಕ್ಕೆ ನಾವು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ವರ್ಷದಲ್ಲಿ ಎರಡ್ ಸಲ ಕಡ್ಡಾಯವಾಗಿ ಹಾಕ್ತಾ ಇದ್ದೇವೆ. ಕಂಟಿನ್ಯೂಸ್ ಆಗಿ ಏಳನೇ ರೌಂಡ್ ನಡೀತಾ ಇದೆ. ಒಂದ್ ವರ್ಷದಲ್ಲಿ ಎರಡ್ ಸಲ ಹಾಕೋದು ಅಂದ್ರೆ ಮೂರು ವರ್ಷದಿಂದ ಕಂಟಿನ್ಯೂಸ್ ಆಗಿ ಹಾಕ್ತಾ ಇದ್ದೀವಿ. ಇನ್ನು ಮುಂದೂ ವರ್ಷದಲ್ಲಿ ಎರಡ್ ಸಲ ಹಾಕ್ತೇವೆ, ಇನ್ನೊಂದ್ ಮೂರು ವರ್ಷ. ಯಾವಾಗ ರೋಗ ಸಂಪೂರ್ಣ, ಈಗ ಆಲ್ಮೋಸ್ಟ್ ಎಲ್ಲಾ ಕಡೆನೂ ರೋಗ ಬರ್ತಾ ಇಲ್ಲ, ಎಲ್ಲೂ ಕಾಣಲಿಲ್ಲ, ಆಮೇಲೆ ಕಾಣ್ಲಿಕ್ಕೆ ನಮ್ಗೆ ರಿಪೋರ್ಟು ಆಗಿಲ್ಲ. ಹಾಗಾಗಿ ಇನ್ನೊಂದು ಮೂರು ವರ್ಷ ನಾವು ವರ್ಷಕ್ಕೆ ಎರಡ್ ಸಲ ಹಾಕಿ ಆಮೇಲೆ ಮುಂದ ಟೇಪರಿಂಗ್ ಅಂದ್ರೆ ಕರುಗಳಿಗೆ ಮಾತ್ರ ಹಾಕುವುದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ನಮ್ಮೂರ್ಲೆ ಪಶು ಆಸ್ಪತ್ರೆ ಇಲ್ಲ ಸರ್, ಅದಕ್ಕೋಸ್ಕರ ಆಸ್ಪತ್ರೆ ತಗೋಬೇಕಾದ್ರೆ ಎಷ್ಟು ಜನ ಅದು ಪಶುಗಳ ಸಂಖ್ಯೆ ಇರಬೇಕು ಅಂತ ನಾ ಕೇಳ್ತಾ ಇದ್ದೀನಿ. ಹಾ, ಅದು ಏನಂದ್ರೆ ಯಾವುದೇ ಒಂದು ಗ್ರಾಮದಲ್ಲಿ ನಾವು ಪಶು ಆಸ್ಪತ್ರೆ ಪ್ರಾರಂಭಿಸಬೇಕಾದ್ರೆ ಅದಕ್ಕೆ ನಾವು ಮ್ಯಾಕ್ಸಿಮಮ್ 5,000 ಜಾನುವಾರು ಸಂಖ್ಯೆ ಇರಬೇಕು, ಕನಿಷ್ಠ 3,000 ಇರಬೇಕು. 3,000 ಮೂರಲ್ಲಿ ಜಾನುವಾರುಗಳ ಸಂಖ್ಯೆ ಇತ್ತಂದ್ರೆ ಅವಾಗ ನಾವು ಪಶು ಆಸ್ಪತ್ರೆ ಪ್ರಾರಂಭ ಮಾಡಲಿಕ್ಕೆ ಪ್ರಸ್ತಾವನೆ ಬರುತ್ತೆ. 3,000 ಕಡಿಮೆ ಇರ್ತಾರೆ, 1,500 ಇತ್ತಂದ್ರೆ ನಾವು ಯಾವುದೇ ಪಶು ಚಿಕಿತ್ಸೆ ಮಾಡ್ತಾ ಇಲ್ಲ. ಕನಿಷ್ಠ ಒಂದು 5,000 ಬರಬೇಕು. ಅದು ಇಲ್ಲ ಅಂತಂದ್ರೆ ಕೆಲವೊಂದು ಕಡೆ ನಾವು 3,000 ಇದ್ರೂ ಕೂಡ ಅದ್ರ ಅವಶ್ಯಕತೆ ಅನುಗೊಂಡು ಇದು ನೋಡಿ ನಾವು 3,000 ಕೊಟ್ಟಿದ್ದೆ. ನಮ್ಮೂರು ಸೋಸ್ಟ್ರೆ ಹೋಬಳಿ ಸರ್, ಹೋಬಳಿ ಆದ್ರೂ ನಮ್ಗೊಂದು ಆಸ್ಪತ್ರೆ ಇಲ್ಲ ಗುರುಗಳೇ. ಹೌದ್ರಿ, ನೀವು ಹೋಬಳಿ ಆದ್ರೆ ಜನಸಂಖ್ಯೆ ಜಾಸ್ತಿ ಇತ್ತಂದ್ರ, ಈಗ ಬೆಂಗಳೂರು ಪಟ್ಟಣ ಇದೆ, ಕೋಟಿಗಟ್ಟಲೆ ಜನಸಂಖ್ಯೆ ಇದೆ, ಅಲ್ಲಿ ನಾವು ಚಿಕಿತ್ಸಾಲಯ ಕೊಡಕ್ಕಾಗಲ್ಲ, ದನಗಳಿಲ್ಲೇ ಇಲ್ಲ. ಹಂಗೆ ದನಗಳಿರಬೇಕು, ಜನಸಂಖ್ಯೆ ಅಲ್ಲ ನಮಗೆ, ನಿಮ್ಮ ದನಗಳ ಸಂಖ್ಯೆ ಇಂಪಾರ್ಟೆಂಟ್. ಸರಿ ಗುರುಗಳೇ. ಹಾ, ಆಯ್ತಾಯ್ತು. ಓಕೆ, ಮುಂದಿನ ಕರೆ ಏನ ನೋಡೋಣ. ಹಲೋ. ಹಾ, ಹೆಸರು ಹೇಳಿ ಸರ್. ಅಲ್ಲಿಂದ ಸರ್? ನಾವು ಕಡಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ. ಹಾ, ಕೇಳಿ. ಇಲ್ಲಿ ವೆಟರ್ನರಿ ಹಾಸ್ಪಿಟಲ್ ಇದೆ ಸರ್, ಈಗ 8 ದಿನದಲ್ಲಿ ಹೋಗಿರೋ ಡಾಕ್ಟ್ರು ಇವತ್ತವರೆಗೂ ಒಬ್ರು ಬಂದಿಲ್ಲ ಸರ್. ಕಡೂರ್ ತಾಲೂಕು. ಕಡೂರಲ್ಲಿ ಯಾರು? ಕಡೂರಲ್ಲಿ ಡಾಕ್ಟರ್ ಉಮೇಶ್ ಅಂತ ಇದಾರಲ್ಲ, ಸಹಾಯಕ ನಿರ್ದೇಶಕರು ಇದಾರೆ ಅದರಲ್ಲಿ? ಇಲ್ಲ ಸರ್, ಈಗ ಟ್ರಾನ್ಸ್ಫರ್ ಆಗಿ ಹೋಗಿದೆ ಸರ್. ಇಲ್ಲ, ಉಮೇಶ್ ಟ್ರಾನ್ಸ್ಫರ್ ಆಗಿಲ್ಲ, ಅರುಣ್ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ. ಅವ್ರ ಬದಲು ಬೇರೆದವ್ರು ಬಂದಿದ್ದಾರೆ. ನೀವು ಅವ್ರು ಬಂದು ಬರ್ತಾರೆ ಅಂದ್ರೆ 10 ಗ್ಯಾಪ್ ಇರುತ್ತೆ ಅವ್ರಿಗೆ. ಒಂದ್ಸಲ ಟ್ರಾನ್ಸ್ಫರ್ ಆಗೋರ್ 10 ಗ್ಯಾಪ್ ಇರುತ್ತೆ, ಬರೋರ್ 10 ಸುಮಾರು 20 ಹಿಂಗ್ ಗ್ಯಾಪ್ ಅಲ್ಲಿ ಹೋಗುತ್ತೆ. ಸೇರ್ಕೊಳ್ಳಕ್ಕೆ ಒಂದು ಅವರಿಗೆ ಅವಧಿ ಕೊಟ್ಟಿರ್ತಾರೆ. ಬರ್ತಾರೆ, ಕಾಯಿರಿ ಸ್ವಲ್ಪ. ಬರ್ತಾರೆ. ಮತ್ತೇನ್ ಪ್ರಶ್ನೆ ಇದೆಯಾ? ಮುಂದಿನ ಕರೆ. ಹಲೋ. ಹಲೋ ಹಲೋ, ಕೃಷಿರಂಗ, ಆಕಾಶವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಹಾ, ಕೇಳಿ. ಎರಡು ಪ್ರಶ್ನೆ ಹೇಳಿ. ಎರಡನ್ನು ಏನಪ್ಪ ಅಂದ್ರೆ, ದನಗಳಿಗೆ ಮೊದ್ಲು ಇಂಗ್ಲಿಷ್ ಆನ್ ಮಾಡ್ತಿದ್ರು, ಗಂಟು ಬಂದ್ಬಿಡ್ತಿದ್ರ ಬದಿ. ಅದೊಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಬದಿ, ಯಾವ್ದೇ ಹಸುಗೆ ಇಂಗ್ಲಿಷ್ ಆನ್ ಮಾಡಿದ್ರೆ ಗಂಡು ಉಡ್ಬಾರ್ದು, ಬರೀ ಎಣ್ಣೆ ಉಡ್ಬೇಕು ಬದಿ. ಯಾಕೆ ಅಂದ್ರೆ ಪಾಪ ಗಂಡು ಹುಟ್ಟಿದ ತಕ್ಷಣನೇ ಕುಯ್ಯಕ್ ಹೋಗ್ಬಿಡ್ತಾರೆ ಬದಿ. ಇದೊಂದು ಬಹಳ ಹಿಂಸೆ ಐತೆ ಬದಿ, ಕೈ ಮುಗಿತೀನಿ, ಇದೊಂದು ಮಾತ್ರ ಹಿಂಸೆ ತಪ್ಪಿ. ನಿಮ್ಗೆ ಹೇಳ್ತಾರೆ ಉತ್ತರ, ಡಾಕ್ಟರ್ ಹೇಳ್ತಾರೆ. ಈಗ ಇವ್ರೆ ಇದೇನಾಗುತ್ತೆ ಅಂದ್ರೆ, ನಿಮ್ ಒಂದೇ ಕ್ವಶನ್ಸ್, ಇಂಜೆಕ್ಷನ್ ಮಾಡಿದ್ರೆ ಗಂಟು ಬಂದ್ಬಿಡ್ತಾವ ಅಂತ ಹೇಳಿ. ಆಕ್ಚುಲಿ ಏನಾಗುತ್ತೆ ಅಂದ್ರೆ, ಮೊದ್ಲೆಲ್ಲ ಏನಾಗಿತ್ತು ಅಂದ್ರೆ, ನಾವು ಒಂದ 4-5 ವರ್ಷದಿಂದ ಅಥವಾ ಒಂದು 10 ವರ್ಷದಿಂದ ಒಂದು ಸಿರಿಂಜು ಆಮೇಲೆ ಬೇರೆ ಬೇರೆ ಸೂಜಿಯಿಂದ ಇಂಜೆಕ್ಷನ್ ಮಾಡ್ತಾ ಇದ್ರು. ಈಗೇನ್ ಮಾಡ್ತಾ ಇದ್ರು ಅಂದ್ರೆ, ಒಂದ್ ಸಿರಿಂಜ ಬೇರೆ, ಮಿಡ್ಲೆ ಬೇರೆ, ಪ್ರತಿಯೊಂದು ಜಾನುವಾರುಗಳಿಗೆ ಫುಲ್ ಏಸೆಪ್ಟಿಕ್ ಮೆಜರ್ಸ್ ಮೇಲೆ ಇಂಜೆಕ್ಷನ್ ಮಾಡ್ತಾರೆ. ಇದರಿಂದಾಗಿ ಗಂಟುಗಳು ಬರೋದು ಕಡಿಮೆ ಆಗಿದೆ. ಆದರೂ ಕೂಡ ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ, ಇಂಜೆಕ್ಷನ್ ಮಾಡೋ ಹೊತ್ತಿನಾಗ ದನ ಒದ್ದಾಡ್ಬಿಡುತ್ತೆ ಅಂದ್ರೆ, ಜೋರ ಕಿತ್ಕೊಂಡು ಹೋಗಕ್ ನೋಡ್ತೈತಿ. ಅವಾಗ ಏನಾಗುತ್ತೆ ಅಂದ್ರೆ, ಗಾಯ ಅಲ್ಲಿ ನೋವಾಗುತ್ತೆ ಅಂದ್ರೆ, ಒಳಗಡೆ ಚುಚ್ಚು ಬಿಡ್ತೈತಿ. ಚುಚ್ಚಿದಾಗ ಏನಾಗುತ್ತೆ, ಅದು ಗಾಯ ಬರೋ ಸಾಧ್ಯತೆ ಇರ್ತದೆ. ಆಮೇಲೆ ಗಂಟು ಬರೋದ್ರಿಂದ ಅದೇನು ದೊಡ್ಡ ಇದು ಆಗುದಿಲ್ಲ, ಒಂದೆರಡು ತಿಂಗಳಿಗೆ ಅದು ಮತ್ತೆ ಕಡಿಮೆ ಆಗುತ್ತೆ. ನೀವು ಅದಕ್ಕೊಂದು ಸ್ವಲ್ಪ ಬಿಸಿ ಮಾಡ್ಬೇಕಾಗತ್ತೆ. ಬಿಸಿ ಮಾಡಿದ್ರೆ ಬಿಸಿನೀರು ಶಾಖ ಕೊಡ್ಬೋದು, ಉಪ್ಪಿನ ಶಾಖ ಕೊಡ್ಬೋದು, ಯಾವ್ದಾರ ಒಂದ್ ಹಿಂಗ್ ಶಾಖ ಕೊಟ್ರೆ ಅದು ಕಡಿಮೆ ಆಗತ್ತೆ. ಅದೇನ್ ತಪ್ಪೇನಲ್ಲ, ಅದ್ ಬರೋದು ಒಳ್ಳೇದೆ, ಅದು ಅಂದ್ರೆ ರಿಯಾಕ್ಷನ್ ಆಗಿದೆ ಅಂತ ಗೊತ್ತಾಗತ್ತೆ. ಇನ್ನು ನೀವು ಎರಡನೇ ದಿನ ಹೇಳಿದ್ರಿ, ನೀವು ಇಂಜೆಕ್ಷನ್ ಕೊಡೋದು ಅಂದ್ರೆ ಇನ್ಸಮಿನೇಷನ್ ಮಾಡೋದು. ಇನ್ಸಮಿನೇಷನ್ ಮಾಡ್ಬೇಕಾದ್ರೆ ನಾವು ಸಾಮಾನ್ಯವಾಗಿ 50 ಗಂಡು 50 ಹೆಣ್ಣು ಹುಡ್ತಾವು, ಅದೇ ತರದ ಸೆಮನ್ ಇದೆ. ಆದ್ರೆ ಈಗ ಹೊಸ ಒಂದು ಬಂದಿದೆ, ಸೆಕ್ಸಡ್ ಸೆಮನ್ ಅಂತ ಬಂದಿದೆ. ಅಂದ್ರೆ ಬರೇ ಹೆಣ್ಣು ಹುಟ್ಟಲಿಕ್ಕೆ ನಾವು ಆಯ್ಕೆ ಮಾಡ್ಕೊಂಡಂತ ಒಂದು ಸೆಮನ್ ಅದು. ಆ ಸೆಮನ್ ನಾವು ಕೊಟ್ರೆ ಬರೇ ಹೆಣ್ಣು ಹುಟ್ಟತಾವು. ಅದನ್ನ ನಾವೇಂದ್ರೆ ಎಲ್ಲಾ ಜಾನುವಾರುಗಳು ಕೊಡಕ್ ಆಗಂಗಿಲ್ಲ. ಅದನ್ನೇನಂದ್ರೆ ಒಂದೇ ಸೂಲ, ಎರಡನೇ ಸೂಲ, ಮ್ಯಾಕ್ಸಿಮಮ್ ಅಂದ್ರೆ ಮೂರನೇ ಸೂಲ, 5, 6, 7 ಸೂಲಕ್ಕಂದ್ರೆ ನಾವು ಇನ್ಸಮಿನೇಷನ್ ಮಾಡಕ್ ಬರುದಿಲ್ಲ. ಯಾಕಂದ್ರೆ ಅದರಲ್ಲಿ ಕ್ವಾಂಟಿಟಿ ಅಂದ್ರೆ ಸ್ಪರ್ಮಟೋಜೋವ ಅಂದ್ರೆ ವೀರ್ಯಾಣುಗಳ ಸಂಖ್ಯೆ ಬಹಳ ಕಡಿಮೆ ಇರ್ತೈತಿ. 1-2 ಲಕ್ಷ ಹಿಂಗಿರುತ್ತೆ. ಇದರಲ್ಲಿ ನಾವು ನಾರ್ಮಲ್ ಸಮಯನಲ್ಲಿ ಹಾಕಿದ್ರೆ 10-20 ಲಕ್ಷ ಇರುತ್ತೆ, 20 ಮಿಲಿಯನ್ಸ್ ಅಂತ ಹೇಳ್ತೇವೆ ನಾವು. ಅದಕ್ಕಾಗಿ ಅದನ್ನ ನಾವು ಆ ಸಂಖ್ಯೆಗೆ ಅನುಗುಣವಾಗಿ ನಾವು ಕೊಡಬೇಕಾಗತ್ತೆ. ಎಲ್ಲಾ ಟೈಮ್ನಲ್ಲಿ ನಾವು ಅದನ್ನ ಸೆಕ್ಸಡ್ ಸಮನ್ನು ಯೂಸ್ ಮಾಡಕ್ ಬರುದಿಲ್ಲ. ಆದಷ್ಟು ಒಂದ್ ಸ್ವಲ್ಪ ಕಡಿಮೆ ಮಾಡಿ ಬದೇ, ಕೈ ಮುಗಿತೀನಿ. ಹಾ, ಮಾಡಿಸ್ತೇವೆ ಅಂದ್ರೆ ಇನ್ ಮುಂದೆ ಬರೋ ದಿನಗಳಲ್ಲಿ ಅದಕ್ಕೆ ರಿಸರ್ಚ್ ನಡೆದಿದೆ, ಹೆಸರುಘಟ್ಟದಲ್ಲಿ ಹೊಸದೊಂದು ಸಂಸ್ಥೆ ಕಂಡುಹಿಡಿದಿದ್ದಾರೆ. ಆ ಕಂಡುಹಿಡಿದಾಗ ಏನಾಗಿದೆ ಅಂದ್ರೆ, ಸಾಮಾನ್ಯ ವೀರ್ಯಕಡ್ಡಿ ಹಾಕಿದ್ರೆ ನಮ್ಗೆ 20-25 ರೂಪಾಯಿ ಖರ್ಚು ಬೀಳ್ತೈತೆ. ನೀವು ಹೇಳುವಂತ ವೀರ್ಯಕಡ್ಡಿ ಹಾಕಿದ್ರೆ 1,000 ರೂಪಾಯಿವರೆಗೆ ಖರ್ಚು ಬೀಳ್ತೈತೆ. ಅದನ್ನ ಕಡಿಮೆ ಖರ್ಚು ಮಾಡಲಿಕ್ಕೆ ಸಂಶೋಧನೆ ನಡೆದಿದೆ, ಅವ್ರು ಸಕ್ಸಸ್ಫುಲ್ ಆಗಿದೆ. ಅದರ ರೇಟ್ ಇನ್ನ 400-500 ವರೆಗೆ ಬರುವ ಚಾನ್ಸಸ್ ಇದೆ. ಅವಾಗ ಸರ್ಕಾರ ಸಬ್ಸಿಡಿ ಕೊಟ್ಟು ನಿಮಗೆ 100 ರೂಪಾಯಿ ಬೀಳುತ್ತೆ. ಈಗ ಸದ್ಯ ನೀವು 750 ರೂಪಾಯಿ ಕೊಡ್ತಾ ಇದ್ದೀರಿ. ನಿಮಗೆ ಹೊರೆ ಕಡಿಮೆ ಮಾಡೋ ಸಲುವಾಗಿ ಅದನ್ನ ಆತರ ಮಾಡ್ತಾ ಇದ್ರೆ. ಮತ್ತೆ ಇನ್ನು ರಿಸರ್ಚ್ ಸಂಶೋಧನೆ ನಡೀತಾ ಅಂತಂದ್ರೆ ಈ ಬೇರೆ ಬೇರೆ ಇದಕ್ಕೂ ಕೂಡ ನಾವು ಸಂಖ್ಯೆ ಜಾಸ್ತಿ ಮಾಡಿ 5-6 ಸೂಲಿನ ಹಸುಗಳಿಗೂ ಕೂಡ ಈ ಹೆಣ್ಣು ಕರು ಹುಟ್ಟದಂತ ವೀರ್ಯಕಡ್ಡಿನ ನಾವು ಕೊಡ್ತೇವೆ, ಮುಂದೆ ಬರುತ್ತೆ. ಅದಕ್ಕೆ ಸದ್ಯ ಮಟ್ಟಿಗೆ ಮಾತ್ರ ನಾವು ಈಗ ನಮ್ಮ ವಿಜ್ಞಾನಿಗಳು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ಒಳ್ಳೊಳ್ಳೆ ದೇಶ ಬದುಕೋ ಮಾಡ್ಲಿ ಬದೇ. ಆಯ್ತು ರೀ, ಆಯ್ತು, ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಸರ್, ವೆಂಕಟೇಶ್ ಅಂತ ಮಾಡ್ತಾರೆ, ಲಕ್ಷ್ಮೀಪುರ ಮೈಸೂರು ತಾಲೂಕು ಮೈಸೂರು ಜಿಲ್ಲಾ ಕಸಬಾಬಳಿ. ಕೇಳಿ ವೆಂಕಟೇಶ್ ಅವರು. ಮಂಜುನಾಥ್ ಸರ್ ನಮಸ್ಕಾರ. ನಮಸ್ಕಾರ. ಸರ್ ಈಗ ಇದು ಆಂಬುಲೆನ್ಸ್ ಸಮಸ್ಯೆ ಹೇಳಿದ್ರಲ್ಲ ಸರ್, ಅದು ಬೆಳಿಗ್ಗೆ ಫೋನ್ ಮಾಡಿದ್ರೆ ಸಂಜೆವರೆಗೂ ಬರಲ್ಲ ಸರ್, ಒಂದ್ ಪ್ರಶ್ನೆ. ಮತ್ತೆ ಈ ಗಂಟು ಕರಿಯ ಹೊಸಗಳಲ್ಲಿ ಇಂಜೆಕ್ಷನ್ ಮಾಡಿದಾಗ ಕಾಲು ಬೈಜರದ್ದು ನೀವ್ ಮಾಡ್ತಾ ಇರೋದು ತುಂಬಾ ಒಳ್ಳೆ ಕೆಲಸ, ಅದು ಹಾಲು 2-3 ಟೈಮ್ ಕಮ್ಮಿ ಆಯ್ತದಲ್ಲ, ಏನ್ ಮಾಡೋದು ಸರ್ ಸಮಸ್ಯೆ? ಓಕೆ ಸರ್, ಈಗ ನೀವು ಒಂದೇ ಪ್ರಶ್ನೆಗೆ ನೀವು ಫೋನ್ ಕಾಲ್ ಮಾಡಿದ್ರೆ ಬರೋದಿಲ್ಲ ಬೆಳಿಗ್ಗೆ. ಏನಾಗುತ್ತೆ ಅಂದ್ರೆ ಬೆಳಿಗ್ಗೆ ಕಾಲ್ ಮಾಡಿದಾಗ ನಾವು ಇದಕ್ಕೆ ಆಂಬುಲೆನ್ಸ್ ಕಾಲ್ ಮಾಡ್ತೀರಾ, ಅಲ್ಲಿ ಇರೋದು ಏನಾಗುತ್ತೆ ಅಂದ್ರೆ 275 ಆಂಬುಲೆನ್ಸ್ ಅದಾವು, ಆಮೇಲೆ 12 ಲೈನ್ ಇರುತ್ತೆ ಟೆಲಿಫೋನ್ ಲೈನ್. ಬೆಳಿಗ್ಗೆ ಎಲ್ಲರೂ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸುಮಾರು ಒಂದು 5,000-6,000 ಫೋನ್ ಕಾಲ್ ಬಂದ್ಬಿಡ್ತಾವ ಅಲ್ಲಿ. 5,000-6,000 ಕಾಲು 12 ಲೈನಲ್ಲಿ ಬರಬೇಕು. ಅಲ್ಲಿ 12 ಜನ ಕೂತಿರ್ತಾರೆ. ಈಗ ನಾವು ಇಬ್ರು ಕೂತಿದ್ದೇವೆ, ಒಂದು 20 ಕರೆ ನೀವು ಮಾಡ್ತೀರಿ ಎಲ್ಲಾರು, ಆದ್ರೆ ಒಬ್ಬರಿಗೆ ಚಾನ್ಸ್ ಸಿಗುತ್ತೆ. ಹಂಗೆ ಅಲ್ಲಿ ಕಾಲ್ಸ್ ಸಂಖ್ಯೆ ಜಾಸ್ತಿ ಬರ್ತಾ ಇದೆ, ನಮ್ಗೆ ಅಲ್ಲಿ ಕಾಲ್ ಸೆಂಟರ್ಸ್ ಅಲ್ಲಿ ಇರತಕ್ಕಂಥ ಜನಸಂಖ್ಯೆ ಕಡಿಮೆ ಇದೆ, ಮತ್ತೆ ಆ ಲೈನ್ಸ್ ಇನ್ನೂ ಜಾಸ್ತಿ ಮಾಡ್ಕೊತಾ ಇದೇವೆ. ಮೊದಲೆಲ್ಲ ಏನಾಕಿತ್ತು ಅಂದ್ರೆ 600-700 ಕರೆ ಬರ್ತಾ ಇದ್ವು, ಈಗ 2,000-3,000 ಕರೆಗಳು ಬರ್ತಾ ಇದ್ವು ಪ್ರತಿದಿನ. ಅದು ಎಲ್ಲ ಏನಂತಂದ್ರೆ ಮಧ್ಯಾಹ್ನ ಬಂದ್ರೆ ಓಕೆ, ಬೆಳಗ್ಗೆನೆ 9-10 ಗಂಟೆ ಒಳಗೆ ಅಷ್ಟು ಕರೆಗಳು ಬರ್ತಾವ, ಅವಾಗ ನಿಮ್ಗೆ ಸಿಗೋದು ಕಡಿಮೆ ಆಗುತ್ತೆ. ನೀವೇನ್ ಮಾಡಿ ಅಂತಂದ್ರೆ ಸಾಯಂಕಾಲ 4 ಗಂಟೆ ತನಕ ಇರುತ್ತೆ, ಅಲ್ಲಿವರೆಗೂ ನೀವು 5 ಗಂಟೆ ತನಕ ನೀವು ಕಾಲ್ ಮಾಡಬಹುದು. ಒಂದ್ಸಲ ಸಿಕ್ಕಿಲ್ಲ ಅಂದ್ರೆ ಬೆಳಿಗ್ಗೆ ಸಿಕ್ಕಿಲ್ಲ ಅಂದ್ರೆ ಬೆಳಿಗ್ಗೆ ಸ್ವಲ್ಪ ರಶ್ ಇರುತ್ತೆ, ನೀವೇನ್ ಮಾಡಬಹುದು ಅಂದ್ರೆ ಸ್ವಲ್ಪ ಮಧ್ಯಾಹ್ನ ಆದ್ಮೇಲೆ ಕಾಲ್ ಮಾಡಿದ್ರೆ ಫ್ರೀಯಾಗಿ ಬರ್ತಾರೆ, ಅವ್ರಿಗೂ ನಿಮ್ ಕಾಲ್ ಅಟೆಂಡ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇನ್ ಎರಡನೇದಾಗಿ ನೀವೇನು ಹೇಳಿದ್ರಿ ಅಂತಂದ್ರೆ ಕಾಲ್ಬಾಯಿ ಜ್ವರ ಮಾಡಿಸ್ಲೇಬೇಕಾಗತ್ತೆ. ಅದು ಒಂದಿನ ಹೇಳಿದ್ರೆ ನಿಮಗಾದ್ರೂ ಕೂಡ ನಿಮ್ ಮಗು ಅದೇನಾಗತ್ತೆ ಅಂದ್ರೆ ನಿಮ್ ಮಗು ಕೂಡ ಲಸಿಕೆ ಹಾಕಿದಾಗ ಕೂಡ 1-2 ದಿನ ಜ್ವರ ಬಂದೇ ಬರುತ್ತೆ, ಕಿರಿಕಿರಿ ಮಾಡೇ ಮಾಡುತ್ತೆ. ಹಾಗಂತ ನೀವು ಲಸಿಕೆ ಹಾಕೋದು ಬಿಡಕ್ ಆಗುದಿಲ್ಲ, ಎಲ್ಲರೂ ಹೋಗಿ ಹಾಕಿಸ್ಕೊಂಡ್ ಬರ್ತೀರಿ. ಅದೇ ರೀತಿಯಾಗಿ ಇದಕ್ಕೂ ಕೂಡ ಹಾಲು ಕಡಿಮೆ ಆದ್ರೂ ಚಿಂತೆ ಇಲ್ಲ, 1 ದಿನ ಕಡಿಮೆ ಆಗ್ಬಹುದು, ಆದ್ರೆ ಜೀವನ ಪರ್ಯಂತ ಅದು ಆರಾಮಾಗಿರುತ್ತೆ. ಅದಕ್ಕೆ ಯಾವ್ದು ರೋಗ ಬರೋದಿಲ್ಲ, ಕಾಲ್ಬಾಯಿ ಜ್ವರ ಬರೋದಿಲ್ಲ, ಚರ್ಮಗಂಟು ರೋಗ ಬರೋದಿಲ್ಲ. ಅದಕ್ಕೆ ಯಾವುದೇ ಲಸಿಕೆ ಹಾಕಿದ್ರು ಕೂಡ ನೀವು 1-2 ದಿನದ ಬಗ್ಗೆ ನೋಡ್ಲಾರ್ದೆ ನೀವು ಬಹಳ 1 ವರ್ಷದವರೆಗೆ ಅದ್ರ ಜೀವಂತ, ಅದಕ್ಕೆ ಎಲ್ಲ ಮತ್ತೆ ತೊಂದರೆ ಆಗದೆ ಇಲ್ಲ ಅಂದ್ರೆ ಲಸಿಕೆ ಹಾಕ್ಲೇಬೇಕು. ಅದು ಗಂಟು ಆದ್ರೂ ಪರವಾಗಿಲ್ಲ, ಹಾಲು ಕಡಿಮೆ ಆದ್ರೂ ಪರವಾಗಿಲ್ಲ, ಲಸಿಕೆ ಮಾತ್ರ ಹಾಕಿಸಲು ತಪ್ಪಿಸ್ಬೇಡಿ. ಓಕೆ, ಕರೆ ಮಾಡಿದ್ದಕ್ಕೆ ಓಕೆ, ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ. ಹಲೋ ನಮಸ್ಕಾರ, ಹುಣಸೂರು ಅಂತ ಸುರೇಶ್ ಅಂದ್ಬಿಟ್ಟು ಸರ್. ಕೇಳಿ ಸುರೇಶ್ ಅವ್ರ ಪ್ರಶ್ನೆ. ಸರ್ ಡಾಕ್ಟರ್ ಸಾಹೇಬ್ರ ನಮಸ್ಕಾರ, ನಿಮ್ಗೂ ಸರ್ ನಮಸ್ಕಾರ. ಸರ್ ಏನು ಗೊತ್ತಾ, ಈ ಬರೀ ಎಲ್ಲ ಜಾಸ್ತಿ ಈಗ ನಾ ಇಲಾಖೆ ಹೆಸರುಗಳ ಜಾಸ್ತಿ ಇದ್ ಮಾಡ್ತೇನೆ, ನಾಡಸನ ಒಂಚೂರು ಪೂಜಿಸ ಒಂದು ನಮ್ಗೆ ವ್ಯವಸ್ಥೆ ಇದ್ ಮಾಡ್ಕೊಡಿ ಸರ್. ಪ್ರತಿಯೊಬ್ಬರು ನೋಡಿದ್ರೆ ಎಲ್ಲ ಬರೀ ಇಲಾಖೆ ಹೆಸರು ಇದ್ ಮಾಡ್ತಾರೆ, ನಾಡಸ ಹಿಂದಿನ ಕಾಲ ಇತ್ತಲ್ಲ ಅದ್ರ ತಳಿನ ಉಳಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾರ. ನಾನ್ ಕೇಳ್ತಾ ಇರೋದು ಅಂದ್ರೆ ತಮ್ಮನೇಲಿ ಯಾವ ಹಸು ಇದೆ? ನಮ್ದು ಮಾಮ ನಾಡಾಸನ ಐತೆ. ಈಗ ಏನಾಗುತ್ತೆ ಅಂದ್ರೆ ನಾಡಸು ಇದ್ದವ್ರ ಮನೆಗೆಲ್ಲವೂ ನಾವು ನಾಡಸು ಸಮನ್ನ ಕೊಡ್ತೇವೆ. ನೀವು ಜೆರ್ಸಿ HF ಹಸು ಇಟ್ಕೊಂಡು ನಾಡು ಸಮನ್ನ ಹಾಕಂದ್ರೆ ಹಾಕಕ್ ಬರುದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಅದು ಮತ್ತೆ ಮಿಕ್ಸ್ಡ್ ಅಂತ ಹುಟ್ಟತೈತಿ, ಅವ್ರು ಒಪ್ಪಲ್ಲ. ಈಗ ನಾಡಸು ಇದ್ದವ್ರಿಗೆ ನಾವು ನಾಡಸು ಸಮನ್ನ ಕೊಡ್ತೇವೆ ಅಂದ್ರೆ ನಿಮ್ಮಲ್ಲಿ ಬರ್ತಕ್ಕಂಥದ್ದು ಈಗ ನೀವು ಹುಣಸೂರು ಕಡೆ ಅಂದ್ರೆ ಹಳ್ಳಿಕಾರ ಸಮನ್ಯ ಹಳ್ಳಿಕಾರ ಹಸು ಇರುದ್ರೆ ಹಳ್ಳಿಕಾರ ಸಮನ್ ಕೊಡ್ತೇವೆ. ಅಮೃತ್ ಮಲ್ ಇತ್ತಂದ್ರೆ ಅಮೃತ್ ಮಲ್ ಸಮನ್ ಕೊಡ್ತೇವೆ. ನಾವು ನೋಡ್ತೇವೆ ನಿಮ್ಮಲ್ಲಿ ಇರತಕ್ಕಂಥ ಹಸು ಯಾವ್ದಿದೆ ಅದನ್ನೇ ಕೊಡ್ತೇವೆ. ನೀವು ಅಮೃತ್ ಮಲ್ ಹಸುಗೆ HF ಹಾಕಂದ್ರು ನಾವು ಹಾಕೋದಿಲ್ಲ. ಆಮೇಲೆ HF ಜೆರ್ಸಿಗೆ ಹಳ್ಳಿಕಾರ ಸಮನ್ ಹಾಕಂದ್ರು ನಾವು ಹಾಕೋದಿಲ್ಲ. ನಾವಂದ್ರೆ ನಾವು ಯಾವ್ದಕ್ಕೆ ಅದನ್ನ ತಳಿನ ನಾವು ಅದನ್ನ ಇದು ಮಿಕ್ಸ್ ಮಾಡಕ್ಕ ನಾವು ಬಿಡುದಿಲ್ಲ, ಅದನ್ನ ಅದೇ ತರ ಮಾಡ್ತಾ ಇದ್ದೀವಿ. ಆಮೇಲೆ ಬೇರೆ ಬೇರೆ ಈಗ ನಿಮ್ದು ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರು ಭಾಗದಲ್ಲಿ ಹಳ್ಳಿಕಾರ ಕೊಡ್ತೇವೆ. ಅದೇ ನಾವು ಮಧ್ಯ ಕರ್ನಾಟಕ ಬಂದ್ರೆ ಚಿತ್ರದುರ್ಗ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಆಮೇಲೆ ದಾವಣಗೆರೆ ಹಾವೇರಿ ಇಲ್ಲೆಲ್ಲ ನಾವು ಅಮೃತ್ ಮಲ್ ಸಮನ್ ಕೊಡ್ತೇವೆ. ಅದೇ ರೀತಿ ನೀವು ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಧಾರವಾಡ ಗದಗ ಹೋದ್ರೆ ಕಿಲಾರ್ ಸಮನ್ ಕೊಡ್ತೇವೆ. ಅಂದ್ರೆ ನಿಮಗೆ ಯಾಕೆ ಹೇಳ್ತಿದ್ದೇನೆ ಅಂದ್ರೆ ನಾವು ನಾಡ ತಳಿನ ಬಿಟ್ಕೊಡ್ತಾ ಇಲ್ಲ, ನಾಡ ತಳಿನೂ ಕೂಡ ನಾವು ಬೆಳೆಸ್ತಾ ಇದ್ದೀವಿ.

ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳಿಗೆ ಸಂಪರ್ಕಿಸಬಹುದಾಗಿದೆ ಎಂದು ದಾವಣಗೆರೆ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ರೈತ ಬಾಂಧವರೇ, ಇಂದು ಶಿವಮೊಗ್ಗ ಭದ್ರಾವತಿಯಲ್ಲಿ ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಮತ್ತು ಗರಿಷ್ಠ 26 ಡಿಗ್ರಿ ಸೆಲ್ಸಿಯಸ್ನಷ್ಟು ದಾಖಲಾಗಿತ್ತು. ಮುನ್ಸೂಚನೆಯಂತೆ ನಾಳೆ ಸಾಧಾರಣದಿಂದ ಹಗುರವಾಗಿ ಮಳೆಯಾಗುವ ಸಂಭವವಿದೆ ಎಂದು ತಿಳಿದು ಬಂದಿದೆ. ಇಂದು ಮೋಡ ಮುಸುಕಿದ ವಾತಾವರಣದ ಜೊತೆಗೆ ಆಗಾಗ ಬಿಸಿಲಿನ ವಾತಾವರಣ ಕೂಡ ಇತ್ತು. ಮುಂದಿನ 24 ಗಂಟೆಗಳಲ್ಲಿ ಬಹುತೇಕ ಕರಾವಳಿ ಜಿಲ್ಲೆಗಳಲ್ಲಿ ಜೋರಾಗಿ ಮಳೆಯಾಗುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿರುತ್ತದೆ. ಇನ್ನು ಪ್ರಮುಖ ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿಗೆ ಬಂದರೆ ಲಿಂಗನ್